ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗಕ್ಕೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಮುಂಗಾರು ಬೆಳೆಯಲ್ಲಿ ರೋಗಗಳ ನಿರ್ವಹಣೆ, ಬೀಜೋಪಚಾರದ ಮಹತ್ವ, ಈ ಕುರಿತು ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ವಿಜ್ಞಾನಿಗಳಾದ ಡಾಕ್ಟರ್ ಎಂಆರ್ ಗೋವಿಂದಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇನ್ನೇನು ಮುಂದಿನ ದಿನಮಾನಗಳಲ್ಲಿ ಈಗ ಮುಂಗಾರು ಆರಂಭವಾಗ್ತಾ ಇದೆ. ಮುಂಗಾರು ಆರಂಭವಾಯಿತು ಅಂದರೆ ರೈತರ ಬಿತ್ತನೆ ಕಾರ್ಯಕ್ರಮಗಳೆಲ್ಲ ಶುರುವಾಗ್ತವೆ. ಬಹಳ ಮುಖ್ಯವಾಗಿ ಮುಂಗಾರಿನ ಬೆಳೆಗಳಲ್ಲಿ ರೋಗಗಳ ನಿರ್ವಹಣೆ ಹೇಗೆ ಮಾಡಬೇಕು ಮತ್ತು ಬೀಜೋಪಚಾರಗಳ ಮಹತ್ವ ಏನು, ಈ ವಿಷಯವನ್ನು ಕುರಿತು ರೈತರಿಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಬಳ್ಳಾರಿ ಜಿಲ್ಲೆ ಹಗರಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ವಿಜ್ಞಾನಿಗಳಾಗಿರ್ತಕ್ಕಂತಹ ಡಾಕ್ಟರ್ ಎಂ ಆರ್ ಗೋವಿಂದಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಎಂ ಆರ್ ಗೋವಿಂದಪ್ಪ ಅವರೇ, ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಡಾಕ್ಟ್ರೇ, ಬಹಳ ಮುಖ್ಯವಾಗಿ ಮುಂಗಾರು ಶುರುವಾಗ್ತದೆ, ರೈತರಿಗೆ ಬಿತ್ತನೆಯ ಕೆಲಸಗಳು ಆರಂಭವಾಗ್ತದೆ. ಆದರೆ ಬಿತ್ತನೆ ಮಾಡಲಿಕ್ಕೆ ಬಳಕೆ ಮಾಡುವಂತಹ ಯಾವುದೇ ಬೆಳೆಯ ಬೀಜಗಳಿಗೆ ಒಂದು ಬೀಜೋಪಚಾರ ಮಾಡಬೇಕು ಅಂತಕ್ಕಂಥದ್ದು ವಿಜ್ಞಾನಿಗಳು ಮತ್ತು ತಜ್ಞರು ಹೇಳುವಂಥ ಒಂದು ಮಾಹಿತಿ. ಈ ಬಗ್ಗೆ ಈ ಸ್ವಲ್ಪ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡಿ. ಬಹಳ ಮುಖ್ಯವಾಗಿ ಏನು ಅಂದರೆ, ಮುಂಗಾರಿನ ಬೆಳೆಗಳಲ್ಲಿ ಯಾವ್ಯಾವ ರೀತಿಯ ರೋಗಗಳು ಕಂಡು ಬರ್ತವೆ ಅವುಗಳ ಮಾಹಿತಿ ಕೊಡಿ, ಮತ್ತು ಅವು ಹೇಗೆ ಹರಡ್ತವೆ ಅಂತಕ್ಕಂಥದ್ದು. ಸರಿ, ಈಗ ಎಲ್ಲ ರೈತ ಬಂದವರಿಗೆ ಒಂದು ವಿಶೇಷವಾದ ಮಾಹಿತಿ ಅಂತಂದ್ರೆ, ಮುಂಗಾರು ಬೆಳೆಗಳು ಮುಂಗಾರು ಆರಂಭವಾಗ್ತದೆ. ಈಗ ಮುಂಗಾರು ಆರಂಭವಾಗುವ ಒಂದು ಮುನ್ಸೂಚನೆ ಹೆಚ್ಚಿಗೆ ಕಂಡು ಬಂದಿರೋದ್ರಿಂದ ಈ ಮುಂಗಾರುವಿನಲ್ಲಿ ಸಾಮಾನ್ಯವಾಗಿ ಬೆಳೆಗಳಾದ ಹತ್ತಿ ಬೆಳೀತಾರೆ, ಭತ್ತ, ಮೆಣಸಿನಕಾಯಿ, ಶೇಂಗಾ ಹಾಗೂ ಸೂರ್ಯಕಾಂತಿ ಬೆಳೆಗಳನ್ನ ಹೆಚ್ಚಾಗಿ ರೈತರು ಹೊಸಪೇಟೆ, ಬಳ್ಳಾರಿ ಹಾಗೂ ಸಿರುಗುಪ್ಪ ಮತ್ತೆ ಅಗರಿಬೊಮ್ಮನಹಳ್ಳಿ ವಿವಿಧ ತಾಲೂಕುಗಳಲ್ಲಿ ಈ ಬೆಳೆಗಳನ್ನ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಈ ಬೆಳೆಗಳಲ್ಲಿ ಪ್ರಮುಖವಾಗಿ ಮುಂಗಾರುವಿನಲ್ಲಿ ಕಂಡು ಬರ್ತಕ್ಕಂತ ರೋಗಗಳಂತಂದ್ರೆ, ಸಾಮಾನ್ಯವಾಗಿ 3 ವಿಧದ ರೋಗಗಳನ್ನ ನಾವು ನೋಡ್ಬೋದು. ಒಂದು ಶಿಲೀಂಧ್ರ ರೋಗ, ಯಾವುದೇ ಬೆಳೆ ತಗೊಂಡ್ರು ಹತ್ತಿ ಆಗಲಿ, ಭತ್ತ ಆಗಲಿ, ಮೆಣಸಿನಕಾಯಿ ಹಾಗೂ ಸೂರ್ಯಕಾಂತಿಯಲ್ಲಿ ಶಿಲೀಂಧ್ರ ರೋಗಗಳ ಒಂದು ಬಾಧೆ ಕಂಡು ಬರುತ್ತೆ. ಎರಡನೇದು ದುಂಡಾಣು ರೋಗ, ಡೋಡಾಣ ಅಂದ್ರೆ ಬ್ಯಾಕ್ಟೀರಿಯಾ ಅಂತಾರ. ಮೂರನೇದು ನಂಜು ರೋಗಗಳು. ಈ ರೀತಿ ಮೂರು ರೋಗಗಳನ್ನ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ. ಶಿಲೀಂಧ್ರ ರೋಗಗಳು ಅಂತಂದ್ರೆ ಏನಪ್ಪಾ ಈ ಶಿಲೀಂಧ್ರ ರೋಗಗಳು? ಇವು ಸಸಿ ಕೊಳೆ ರೋಗ, ಈಗ ಸಾಮಾನ್ಯವಾಗಿ ಬುಡ ಕೊಳೆ ರೋಗ ಅಂತಾರೆ, ಮತ್ತೆ ಕಾಂಡ ಕೊಳೆ ರೋಗ, ಕಾಂಡ ಕೊಳೆ ರೋಗ ಅಂತಾರೆ ಸರ್. ಆಮೇಲೆ ಈ ರೋಗಗಳು ಸಾಮಾನ್ಯವಾಗಿ ಈಗ ನೋಡಿ, ಸಸಿ ಕೊಳೆ ರೋಗ ಅಂತಂದ್ರೆ ಈಗ ತರಕಾರಿ ಬೆಳೆಗಳಲ್ಲಿ ಈ ಸಸಿ ಕೊಳೆ ರೋಗ ಬರುತ್ತೆ, ಶಿಲೀಂಧ್ರ ರೋಗ. ಆಮೇಲೆ ಭತ್ತದಲ್ಲಿ ಈ ಬುಡ ಕೊಳೆ ರೋಗ ಅನ್ನೋದು ಬಹಳ ಹೆಚ್ಚಿನ ಒಂದು ತೀವ್ರ ರೀತಿಯಲ್ಲಿ ಕಂಡು ಬರುತ್ತೆ. ಕಾಂಡ ಕೊಳೆ ರೋಗ ಅಂದ್ರೆ ಶೇಂಗಾ ಬೆಳೀತಾರಲ್ಲ, ಆ ಒಂದು ಶೇಂಗಾ ಬೆಳೀತಾ ಇರತಕ್ಕಂತ ರೈತರಿಗೆ ಇದೊಂದು ಮಾರಕ ರೋಗ. ಈ ಅಗರಿಬೊಮ್ಮನಹಳ್ಳಿಯಲ್ಲಿ ಮತ್ತೆ ಕೂಡ್ಲಿಗಿ ಕಡೆ ನಾವು ನೋಡ್ತಾ ಇದ್ದಂಗ ಈ ಕಾಂಡ ಕೊಳೆ ರೋಗ ಬಹಳ ತೀವ್ರ ರೀತಿಯಲ್ಲಿ ಬರುತ್ತೆ ಸರ್. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಒಂದು ದುಂಡಾಣ ರೋಗ. ಈಗ ಸಾಮಾನ್ಯವಾಗಿ ಈ ದುಂಡಾಣ ರೋಗ ಅಂತಂದ್ರೆ ಭತ್ತದಲ್ಲಿ ಬಹಳ ಬರುತ್ತೆ, ಅಂಗಮಾರಿ ರೋಗ ಅಂತಾರೆ. ಇನ್ನೊಂದು ದುಂಡಾಣ ರೋಗದಲ್ಲಿ ಸೊರಗು ರೋಗ ಅನ್ನೋದು ಬಹಳ, ಈ ಮೆಣಸಿನಕಾಯಲ್ಲಿ ಸೊರಗು ರೋಗ, ಗಿಡ ಎಲ್ಲ ಸೊರಗ್ತಾ ಇದೆ, ಅದು ತೀವ್ರ ರೀತಿಯಲ್ಲಿ ಬರುತ್ತೆ. ಹೀಗೆ ಇನ್ನೊಂದು ಗುಂಪು ಅಂತಂದ್ರೆ ನಂಜು ರೋಗಗಳು. ಈ ನಂಜು ರೋಗ ಅಂದ್ರೆ ವೈರಸ್. ಈ ವೈರಸ್ ರೋಗಗಳು ಉದಾಹರಣೆಗೆ ತರಕಾರಿ ಬೆಳೆ ಇದಾವೆ, ಅವಕ್ಕೆ ಎಲೆ ಮುದುರು ರೋಗಗಳು ಬರ್ತಾವ. ವೈರಸ್ ರೋಗ ಅಂದ್ರೆ ಎಲೆ ಮುದುರು ರೋಗ. ಈ ರೋಗಗಳು ರಸಾಯನ ಕೀಟಗಳಿಂದ ಬರ್ತಾವ. ಸೊ ಈ ರೀತಿ ನಾನು ರೈತರಿಗೆ ಒಂದು ವಿವರ ಯಾವ ರೀತಿ ಈ ಬೆಳೆಗಳಲ್ಲಿ ಕಂಡು ಬರ್ತವೆ ಅಂತ ರೋಗಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈಗ ಬಹಳ ಇನ್ನೊಂದೇನಂದ್ರೆ ಮಣ್ಣು ಮತ್ತು ಬೆಳೆಗಳು ಬೀಜಗಳೇನಿರ್ತಾವಲ್ವಾ, ಆ ಬೀಜದಿಂದ ಹರಡುವಂತಹ ರೋಗಗಳ ಒಂದಿಷ್ಟು ಮಾಹಿತಿ ಕೊಡ್ತೀರಾ? ಈಗ ಕೆಲವೊಮ್ಮೆ ಮಣ್ಣಿನಿಂದನೂ ರೋಗಗಳು ಹರಡುವ ಸಾಧ್ಯತೆಗಳಿರ್ತದೆ, ಮತ್ತು ಕೆಲವೊಮ್ಮೆ ಬೀಜದಿಂದಲೂ ಸಹಿತ ರೋಗವು ಹರಡುವ ಸಾಧ್ಯತೆಗಳಿರ್ತದೆ. ಇದ್ರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿ ಕೊಡಿ. ಈ ಒಂದು ವಿಷಯಕ್ಕೆ ಬಂದಾಗ ಮುಂಚಿತವಾಗಿ ಹೇಳಿದೆ, ಬೆಳೆಗಳಲ್ಲಿ ಪ್ರಮುಖ ಬೆಳೆಗಳಲ್ಲಿ ಕಂಡು ಬರ್ತಕ್ಕಂತ ರೋಗಗಳು ಸಾಮಾನ್ಯವಾಗಿ ಈ ರೋಗಗಳ ಸೋಂಕು ಅಂದ್ರೆ ರೋಗದ ಸೋಂಕು ಯಾವ ರೀತಿ ಹರಡುತ್ತಾವ, ಯಾವ ರೀತಿ ಬರುತ್ತದೆ ಅಂತಂದ್ರೆ ಈ ಶಿಲೀಂಧ್ರ ರೋಗಗಳು. ಈ ಶಿಲೀಂಧ್ರ ರೋಗಗಳು ಹೆಚ್ಚಾಗಿ ಮಣ್ಣಿನಿಂದ ಆ ಒಂದು ಗಿಡದ ಎಲೆಗಳಾಗ್ಲಿ ಅಥವಾ ರೋಗ ಪೀಡಿತ ಎಲೆಗಳು, ಕಾಂಡಗಳು, ತ್ಯಾಜ್ಯ ವಸ್ತುಗಳು ಅವು ಮಣ್ಣಿನಲ್ಲಿ ಉಳ್ಕೊಂಡಾಗ ಆ ಮಣ್ಣಿನಲ್ಲಿ ರೋಗದ ಸೋಂಕು ಇರುತ್ತೆ. ಹೋದ ಬೆಳೆಯ ತ್ಯಾಜ್ಯ ವಸ್ತುಗಳಿಂದ ಈ ರೋಗದ ಸೋಂಕು ಉಂಟಾಗುತ್ತೆ ಅಂದ್ರೆ ಮಣ್ಣಿನಲ್ಲಿ ಇರ್ತದೆ ಸರ್. ಎರಡನೇದೇನಪ್ಪಾ ಅಂತಂದ್ರೆ ಈ ಒಂದು ಸೋಂಕು ಮಣ್ಣಿನಿಂದ ಅದೇ ಮಣ್ಣಿನಲ್ಲಿ ಅದೇ ಬೆಳೆಯನ್ನು ಬೆಳೆದಾಗ ಮತ್ತೆ ಪುನಃ ಅದೇ ಬೆಳೆ ಬೆಳೆಯುವಾಗ ಈ ರೋಗದ ಸೋಂಕು ಹೆಚ್ಚಾಗ್ತದೆ. ಎರಡನೇದಂತಂದ್ರೆ ಈ ಕೆಲವು ರೋಗಗಳು ಉದಾಹರಣೆಗೆ ಬೀಜದಿಂದನೂ ಸಹ ಬರ್ತವೆ. ಅಂದ್ರೆ ಉದಾಹರಣೆ ತರಕಾರಿ ಬೆಳೆಯಲ್ಲಿ ಸಸಿ ಕೊಳೆ ರೋಗ ಅಂತ ಬರುತ್ತೆ, ಆ ಕಾಂಡ ಕೊಳೆ ರೋಗ, ಅವು ಸಹ ಬೀಜದ ಮುಖಾಂತರ ಒಂದ್ಸರಿ ಬೀಜನ ನಾವು ಮಣ್ಣಿಗೆ ಹಾಕಿದಾಗ ಬೀಜ ಮೊಳಕೆ ಒಡೆಯುವ ಒಂದು ಸಮಯದಲ್ಲಿ ಈ ರೋಗದ ಸೋಂಕು ಮೊಳಕೆಯ ಸಸಿಗಳಲ್ಲಿ ಒಂದು ಪ್ರಸಾರ ಆಗ್ತದೆ. ಅಲ್ಲಿಂದ ಅದು ಕಾಂಡದ ಮೇಲೆ ಲಕ್ಷಣಗಳು ಕಂಡು ಬಂದು ಕಾಂಡವನ್ನು ಸಂಪೂರ್ಣವಾಗಿ ಕೊಳೆಸುತ್ತದೆ. ಹೀಗಾಗಿ ತರಕಾರಿ ಬೆಳೆಗಳಲ್ಲಿ ಹೆಚ್ಚಾಗಿ ಬೀಜದಿಂದ ಬರ್ತಕ್ಕಂತ ಶಿಲೀಂಧ್ರ ರೋಗಗಳು ಹೆಚ್ಚು ಕಂಡು ಬರ್ತವೆ. ಎರಡನೇದೇನಪ್ಪ ಅಂತಂದ್ರೆ ನೋಡಿ ಹೇಳ್ತಾ ಇದ್ದೆ, ಶಿಲೀಂಧ್ರ ರೋಗಗಳು ಸಾಮಾನ್ಯವಾಗಿ ಒಂದು ಮಣ್ಣಿನ ಮುಖಾಂತರ ಮತ್ತು ಬೀಜದ ಮುಖಾಂತರ ಬರ್ತವೆ. ಎರಡನೇದು ದುಂಡಾಣ ರೋಗನೂ ಸಹ ಅಷ್ಟೇ, ಹೆಚ್ಚಾಗಿ ಇವು ಉದಾಹರಣೆಗೆ ನಾವು ಬಾಳೆ ಇರ್ಬೋದು, ದಾಳಿಂಬೆ ಇರ್ಬೋದು, ಇವುಗಳನ್ನ ನಾಟಿ ಮಾಡಿದಾಗ ಆ ಒಂದು ಬೇರಿನ ಮುಖಾಂತರ ಪ್ರವೇಶ ಪಡೆದು ಆ ದುಂಡಾಣು ಕಾಂಡದ ಮೇಲೆಲ್ಲ ಮತ್ತೆ ಹಣ್ಣಿನ ಮೇಲೆಲ್ಲ ಕಾಣಿಸ್ಕೊಳ್ತಕ್ಕಂತ ರೋಗ. ಸೊ ಇವು ಮುಂಚಿತವಾಗಿ ನಾವು ನೋಡ್ಬೋದು, ಈಗ ಬೀಜದ ಮುಖಾಂತರ ಪ್ರಸಾರವಾಗ್ತದೆ. ಸೊರಗು ರೋಗ ಇರ್ಬೋದು ದುಂಡು. ಹಾಗಾಗಿ ದಾಳಿಂಬೆಯಲ್ಲಿ ಬರ್ತಕ್ಕಂತ ಸೊರಗು ರೋಗನು ಸಹ ಒಂದು ಮಣ್ಣಿನ ಮುಖಾಂತರ ಮತ್ತು ಗೂಟಿ ಅದನ್ನ ನಾಟಿ ಮಾಡೋ ಒಂದು ಸಸಿಗಳಿಂದ ಸಹ ಬರ್ತವೆ. ನಂಜು ರೋಗಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಂಜು ರೋಗಗಳು ಸಹ ಇವು ಏನಪ್ಪಾ ಅಂತಂದ್ರೆ ರಸ ಇರ ಕೀಟಗಳಿಂದ ಬರ್ತವೆ. ಸಾಮಾನ್ಯವಾಗಿ ರಸ ಇರ ಕೀಟಗಳು ನಾಟಿ ಮಾಡಿದ ಅಥವಾ ಬೀಜ ಬಿತ್ತಿದ ನಂತರ ಒಂದು ವಾರದಲ್ಲಿ ರಸ ಇರ ಕೀಟಗಳಾಗುವ, ಉದಾಹರಣೆಗೆ ಬಿಳಿ ನೊಣ ಇರ್ಬೋದು ಅಥವಾ ಕ್ಲಿಪ್ಸ್ ನುಸಿ ಅಂತ ಇರುತ್ತೆ ಸರ್. ಆ ಒಂದು ಕೀಟಗಳು ಈ ಒಂದು ಒಂದು ಸಸಿಗಳನ್ನ ಆರಿಸಿಕೊಂಡು ಬಂದ್ಬಿಟ್ಟು ಅವು ರಸ ಇರುವಾಗ ನಂಜು ರೋಗವನ್ನು ಹರಡ್ತಾವೆ. ಈ ರೀತಿ ಈ ಒಂದು ಮುಖ್ಯವಾದ ರೋಗಗಳನ್ನ ಯಾವ ರೀತಿ ಪ್ರಸಾರ ಆಗ್ತಂತ ಒಂದು ಮಾಹಿತಿ ರೈತರಿಗೆ ಅನುಕೂಲ ಆಗಬೇಕು ಅಂತ. ಈಗ ನೀವು ಹೇಳಿದ್ರಿ ಡಾಕ್ಟರ್, ಈಗ ಶಿಲೀಂಧ್ರ ರೋಗಗಳು ಮತ್ತೆ ದುಂಡಾಣು ರೋಗಗಳು ಮಣ್ಣು ಮತ್ತು ಬೀಜಗಳಿಂದನೇ ಹರಡ್ತವೆ ಅನ್ನುವಂತ ಮಾತನ್ನು ಹೇಳಿದ್ರಿ. ಈಗ ಬಹಳ ಮುಖ್ಯವಾಗಿ ಇದನ್ನ ನಿಯಂತ್ರಣ ಮಾಡಬೇಕು ಅನ್ನೋದಾದ್ರೆ ಬೀಜೋಪಚಾರದ ಮಹತ್ವ ಹೇಗಿದೆ, ಅದನ್ನ ರೈತರು ಯಾವಾಗ ಮಾಡ್ಕೊಳ್ಬೇಕು, ಬೀಜೋಪಚಾರ ಅಂದ್ರೇನು ಅಂತ ಹೇಳಿ ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡ್ಕೊಳ್ಳಿ. ಸೊ ನಾವು ಮೊದಲೇ ಮಾತಾಡಿದ ಹಾಗೆ ಈಗ ಈ ರೋಗಗಳು ಶಿಲೀಂಧ್ರ ರೋಗಗಳಾಗ್ಬೋದು, ದುಂಡಾಣು ರೋಗಗಳಾಗ್ಬೋದು, ಅವು ಮಣ್ಣಿನ ಸೋಂಕಿನಲ್ಲಿ ಇರ್ತದೆ. ಎರಡನೇದು ಬೀಜಗಳಿಂದ ಈ ರೋಗ ಮರುಪ್ರವೇಶ ಪಡಿತು. ಹಾಗಾಗಿ ಈ ಎರಡನ್ನೂ ಒಂದು ಗಮನದಲ್ಲಿಟ್ಕೊಂಡಾಗ ನಾವು ಈ ಬೀಜೋಪಚಾರ ಮಾಡುವುದು ಬಹಳ ಅವಶ್ಯಕ. ಬೀಜೋಪಚಾರ ಅಂದ್ರೆ ಈ ಯಾವುದೇ ಬೆಳೆಯ ಬೀಜಗಳಿರ್ಬೋದು ಅಥವಾ ಕೆಲವು ಬೆಳೆಗಳಲ್ಲಿ ಸಸಿಗಳನ್ನ ನಾಟಿ ಮಾಡ್ತಾರೆ. ಅಂತ ಒಂದು ಸಮಯದಲ್ಲಿ ಬಾಳೆ ಕಂದಿರ್ಬೋದು ಅಥವಾ ದಾಳಿಂಬೆ ಬೂದಿ ಅಂತಾರ, ಅಂತ ಒಂದು ಬೆಳೆಯನ್ನ ಬೆಳಿಬೇಕಾರ ಈ ಒಂದು ಬೆಳೆಯ ಬೀಜವನ್ನ ಉಪಚಾರ ಮಾಡೋದು ಬಹಳ ಮುಖ್ಯ. ಅದ್ರಲ್ಲಿ ಉಪಚಾರ ಅಂತಂದ್ರೆ ಏನಪ್ಪಾ, ಒಂದು ಜೈವಿಕ ಕೀಟನಾಶಕಗಳು ಅಂತ, ಆ ಜೈವಿಕ ಕೀಟನಾಶಕಗಳನ್ನ ಬಳಸಿ ಬೀಜೋಪಚಾರ ಮಾಡಿ ನಾವು ರೋಗವನ್ನು ತಡೆಗಟ್ಟಬಹುದು. ಒಂದೇನಪ್ಪಾ ಅಂತಂದ್ರೆ ಈ ರೋಗಗಳು ಮಣ್ಣಿಗೂ ಸಹ ಉಪಚಾರ ಮಾಡೋದು ಒಂದು ರೋಗದ ಸೋಂಕನ್ನು ತಡೆಗಟ್ಟಲಿಕ್ಕೆ ಒಂದು ಪದ್ಧತಿ. ಹಾಗಾಗಿ ನಾನು ರೋಗಗಳ ನಿರ್ವಹಣೆಯಲ್ಲಿ ಎರಡು ಅಂಶಗಳನ್ನು ತೆಗೆದುಕೊಳ್ತೀನಿ. ಒಂದು ಮಣ್ಣಿಗೆ ಉಪಚಾರ ಮಾಡೋದು, ಎರಡನೇದು ಬೀಜವನ್ನು ಉಪಚಾರ ಮಾಡೋದು. ಅಂದ್ರೆ ಈಗ ನೀವು ಹೇಳಿದ ಪ್ರಕಾರ ಈಗ ಜೈವಿಕ ಕೀಟನಾಶಕಗಳು, ಜೈವಿಕ ಈ ತರದ ಏನಿದೆಯಲ್ಲ, ಇದನ್ನ ಅಂದ್ರೆ ಬೀಜೋಪಚಾರದಲ್ಲಿ ಬಳಕೆಯಾಗುವಂತ ವಿಧಾನವು ಹೇಗೆ ಇದೆ? ನೋಡಿ, ಜೈವಿಕ ಕೀಟನಾಶಕಗಳಂದ್ರೆ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಮಣ್ಣಿನಲ್ಲೇ ಕೆಲವು ಒಂದು ಶಿಲೀಂದ್ರನಾಶಕಗಳಂದ್ರೆ ಜೈವಿಕವಾಗಿ ದೊರೆಯತಕ್ಕಂತ ಒಂದು ಶಿಲೀಂದ್ರನಾಶಕಗಳು. ಅವುಗಳನ್ನ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿನ ಪ್ರಯೋಗಾಲಯದಲ್ಲಿ ಅವುಗಳನ್ನ ಐಸೋಲೇಟ್ ಅಂತಾರೆ, ಸಪರೇಟ್ ಮಾಡಿ ಆ ಒಂದು ಜೈವಿಕ ಜೀವಿಯನ್ನ ಒಂದು ಮಾಧ್ಯಮದಲ್ಲಿ, ಆ ಒಂದು ಪ್ರಯೋಗಾಲಯದ ಮಾಧ್ಯಮದಲ್ಲಿ ಬೆಳೆಸಿ, ಆ ಬೆಳೆಸಿದ ನಂತರ ಅದನ್ನ ಪ್ಯಾಕ್ ಮಾಡಿ ಒಂದು ಪುಡಿ ಟಾಕ್ ಪೌಡರ್ ಅಲ್ಲಿ ಮಿಕ್ಸ್ ಮಾಡಿ ನಾವು ರೈತರಿಗೆ ಸುಲಭವಾಗಿ ದೊರಕಿಸಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ. ಒಂದು ಅದು ಟ್ರೈಕೋಡರ್ಮಾ ಒಂದು ಜೈವಿಕ ಜೀವಿ. ಈ ಜೈವಿಕ ಕೀಟನಾಶಕಗಳಂದ್ರೆ ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮಾನಸ್ ಅಂತ ಒಂದಿದೆ, ಆಮೇಲೆ ಇನ್ನೊಂದು ಮೈಕೋರೈಜಾ ಅಂತ ಇದೆ. ಸೊ ಈ ಮೂರು ಶಿಲೀಂದ್ರನಾಶಕಗಳು, ಇವು ಎಲ್ಲ ಜೈವಿಕ ಶಿಲೀಂದ್ರನಾಶಕಗಳು, ನೈಸರ್ಗಿಕವಾಗಿ ದೊರೆಯುತ್ತವೆ. ಸೊ ಈ ಒಂದು ಮೂರು ಶಿಲೀಂದ್ರನಾಶಕಗಳನ್ನ ನಾವು ಪ್ರಯೋಗಾಲಯದ ಮಾಧ್ಯಮದಲ್ಲಿ ಬೆಳೆಸಿ ಅದನ್ನ ಪ್ಯಾಕಿಂಗ್ ಮಾಡಿ ರೈತರಿಗೆ ಒಂದು ಅನುಕೂಲ ದೊರೆಯುವ ನಿಟ್ಟಿನಲ್ಲಿ ಅನುಕೂಲ ಮಾಡಿಕೊಡ್ತೀವಿ. ಇವುಗಳ ಬಳಕೆ ಹೇಗೆ ಮಾಡ್ಬೇಕು? ಹೌದು, ಈಗ ನೋಡಿ, ಈಗ ನಾನು ಹೇಳ್ತಾ ಇದ್ದೆ, ಟ್ರೈಕೋಡರ್ಮಾ ಆಗ್ಬೋದು, ಸುಡೋಮಾನಸ್ ಆಗ್ಬೋದು ಅಥವಾ ಮೈಕೋರೈಜಾ, ಇವೆಲ್ಲವೂ ಹೆಚ್ಚಿಗೆ ಭೂಮಿಯಿಂದ ಬೀಜದಿಂದ ಬರ್ತಕ್ಕಂತ ರೋಗಗಳಿಗೆ ಹೆಚ್ಚು ಪ್ರೊಟೆಕ್ಷನ್ ಕೊಡ್ತಾವ, ಅಂದ್ರೆ ಸಂರಕ್ಷಣೆ ಮಾಡ್ತಾವ. ಹೆಂಗಪ್ಪ ಅಂತಂದ್ರೆ, ಈ ಟ್ರೈಕೋಡರ್ಮಾ ಪುಡಿಯನ್ನ ಸುಮಾರು ಒಂದು ನೋಡಿ, ಒಂದು ಉದಾಹರಣೆಗೆ ಶೇಂಗಾ ಬೀಜ, ಶೇಂಗಾನ ನಾಟಿ ಬೀಜ ಬಿತ್ತಿದ್ರ, ಆ ಒಂದು ಸಮಯದಲ್ಲಿ ಒಂದು ಕೆಜಿ ಶೇಂಗಾ ಬೀಜಕ್ಕೆ 5 ಗ್ರಾಂ ಟ್ರೈಕೋಡರ್ಮ ಪುಡಿಯನ್ನ ಒಂದು 100 ml 100 ml ಬೆಲ್ಲದ ನೀರು ಅಂತ. ಈಗ ಬೆಲ್ಲದ ನೀರಲ್ಲಿ ಯಾಕೆ ಬರೆಸ್ತಾರಂದ್ರೆ, ಈ ಬೆಲ್ಲದ ನೀರಿನಲ್ಲಿ ಕಾರ್ಬನ್ ಅನ್ನೋದು ಒಂದು ಅಂಶ ಸಿಗುತ್ತೆ, ಅಂದ್ರೆ ಈ ಜೈವಿಕ ಜೀವಿ ಬೆಳಿಲಿಕ್ಕೆ ಕಾರ್ಬನ್ ಅಂಶ ಬೇಕು ಸರ್. ಸೊ ಎರಡನ್ನು ಬೆರೆಸಿ, ಟ್ರೈಕೋಡರ್ಮ ಮತ್ತೆ ಬೆಲ್ಲದ ನೀರನ್ನ ಬೆರೆಸಿ ಬೀಜೋಪಚಾರ ಮಾಡಿಬಿಟ್ಟಿದ್ರೆ ಆವಾಗ ಈ ಒಂದು ಜೈವಿಕ ಶಿಲೀಂದ್ರ ಬೀಜದ ಮೊಳಕೆ ಒಡೆಯುವ ಒಂದು ಸಂಪೂರ್ಣ ಬೇರಿನ ಭಾಗವನ್ನ ಆಕ್ರಮಿಸಿಕೊಡುತ್ತೆ. ಆಕ್ರಮಿಸಿ ಒಂದು ಕೋಟೆ ತರ ನಿರ್ಮಾಣ ಆಗ್ತದೆ. ಸೊ ಈ ತರ ಆಗೋದ್ರಿಂದ ಭೂಮಿಯಿಂದ ಬರ್ತಕ್ಕಂತ ಸೋಂಕು ಒಂದು ಮೊಳಕೆ ಬೀಜಕ್ಕೆ ತಗುಲೋದಿಲ್ಲ. ಇದು ಒಂದು ಮುನ್ನೆಚ್ಚರಿಕೆ. ಇದು ಯಾವುದೇ ಬೀಜ ಆಗಲಿ, ಈಗ ತರಕಾರಿ ಬೀಜ ಇರ್ಬೋದು ಅಥವಾ ಶೇಂಗಾ ಬೀಜ ಇರ್ಬೋದು, ಸೂರ್ಯಕಾಂತಿ ಬೀಜ ಇರ್ಬೋದು ಅಥವಾ ಭತ್ತದ ಬೀಜ ಇರ್ಬೋದು, ಇವೆಲ್ಲವಕ್ಕೂ ಸಹ ನಾವು ಟ್ರೈಕೋಡರ್ಮ ಒಂದು ಲೇಪಿತ ಒಂದು ಪುಡಿಯನ್ನ, ಜೈವಿಕ ಶಿಲೀಂದ್ರನಾಶಕರ ಪುಡಿಯನ್ನ ಎಲ್ಲದ ನೀರಿನಲ್ಲಿ ಬೆರೆಸಿ ಲೇಪನೆ ಮಾಡುವುದರಿಂದ ಬೀಜಗಳಿಗೆ ಲೇಪನ ಮಾಡಿ ಬಿತ್ತನೆ ಮಾಡಿದ್ರೆ ಬಾರಿ ಒಳ್ಳೇದು. ಅಂದ್ರೆ ಬೀಜೋಪಚಾರ ಮುಂದೆ ಆಗುವಂತಹ ಎಲ್ಲಾ ಸಮಸ್ಯೆಗಳಿಗೆ ಮದ್ದು ಇದಾಗಿ. ಹೌದು, ಮದ್ದು. ಅಂದ್ರೆ ಮುಂದೆ ಯಾವುದೇ ರೋಗಗಳು, ಮುಂದೆ ಬರುವಂತ ರೋಗಗಳನ್ನ ಆರಂಭದ ಹಂತದಲ್ಲೇ ತಡಿಲಿಕ್ಕೆ ಸಾಧ್ಯವಾಗ್ತದೆ. ಹೌದು, ಮಣ್ಣಿನಿಂದ ಬರಬಹುದು, ಬೇರೆ ಬೀಜಗಳಿಂದನೇ ಬರ್ತಕ್ಕಂತ ರೋಗಗಳು ಏನೇ ಇದ್ರೂ ಸಹಿತ ಅದ್ರ ನಿಯಂತ್ರಣ ಮಾಡ್ತದೆ. ಹಾಗಾಗಿ ಶಿಲೀಂದ್ರ ನಾಶಕಗಳನ್ನ ರೈತರು ಹೆಚ್ಚಾಗಿ ಇವುಗಳನ್ನ ಬೀಜೋಪಚಾರಕ್ಕೆ ಬಳಕೆ ಮಾಡಬೇಕು ಅಂತಕ್ಕಂಥದ್ದು. ಈಗ ಇದಲ್ಲದೆ ಬೇರೆ ಏನೇನು ಕ್ರಮಗಳಿವೆ? ಇದರಲ್ಲಿ ಇನ್ನೊಂದು ಪದ್ಧತಿ ಇದೆ. ರೈತರು ಒಂದು, ಈ ನಾನು ಜೈವಿಕ ಶಿಲೀಂದ್ರನಾಶಕ ಅಂತ ಇದ್ದು, ಉದಾಹರಣೆಗೆ ಟ್ರೈಕೋಡರ್ಮಾ, ಸುಡೋಮಾನಸ್, ಮೈಕೋರೈಜಾ, ಈ ಎಲ್ಲಾ ಶಿಲೀಂದ್ರನಾಶಕಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಬಳಸಬಹುದು. ಇಂತಿಂತ ನಿರ್ದಿಷ್ಟವಾದ ಒಂದು ಒಂದು ಪ್ರಮಾಣ ಏನಿಲ್ಲ. ಈಗ 5 ಗ್ರಾಂ ಅಂದೆ, 10 ಗ್ರಾಂ, ಯಾಕಂದ್ರೆ ಇದು ಯಾವುದೇ ಒಂದು ಅಡ್ಡ ಪರಿಣಾಮ ಬೀರುವುದಿಲ್ಲ. ಕೆಲವೊಮ್ಮೆ ಡೋಸ್ ಜಾಸ್ತಿ ಆದ್ರೆ ಸಮಸ್ಯೆ ಆಗ್ತದೆ, ಇದರಲ್ಲಿ ಹಾಗೇನಿಲ್ಲ. ಇಲ್ಲ ಇಲ್ಲ, ಆ ತರ ಏನಿಲ್ಲ. ಯಾವುದೇ ಒಂದು ಪ್ರಮಾಣದಲ್ಲಿ 5-10 ಗ್ರಾಂ ವರೆಗೂ ನಾವು ಆ ಒಂದು ಟ್ರೈಕೋಡರ್ಮ ಪುರಡಿ ಅಥವಾ ಶಿಲೀಂದ್ರನಾಶಕ ಅಥವಾ ಸುಡೋಮಾನಸ್ ಆಗಿರ್ಬೋದು, ಮೈಕೋರೈಜನ್ ಬಳಸಬಹುದು. ಆಮೇಲೆ ಏನಪ್ಪಾ ಅಂತಂದ್ರೆ ಇನ್ನೊಂದು ವಿಧಾನ, ಮಣ್ಣಿಗೆ ಈಗ ಮುಂಗಾರು ಆರಂಭವಾಗ್ತಿರೋದ್ರಿಂದ ಎಲ್ಲ ರೈತರು ಮಾಗಿ ಉಳುಮೆ ಮಾಡ್ತಾರೆ. ಮಾಗಿ ಉಳುಮೆ ಮಾಡಿದ ನಂತರ ಮಣ್ಣಿಗೆ ಟ್ರೈಕೋಡರ್ಮ ಬರುತ್ತೆ, ಕೊಟ್ಟಿಗೆ ಗೊಬ್ಬರನ ಹಾಕ್ಬೋದ್ರಿ. ಕೊಟ್ಟಿಗೆ ಗೊಬ್ಬರ ಈಗ ಸಗಣಿ ಗೊಬ್ಬರ ಇರ್ಬೋದು, ಸಿಟಿ ಕಾಂಪೋಸ್ಟ್ ಇರ್ಬೋದು, ಕೊಳತ ಗೊಬ್ಬರದಲ್ಲಿ ಸುಮಾರು ಪ್ರಮಾಣ 1-2 kg ಟ್ರೈಕೋಡರ್ಮ ಪುಡಿಯನ್ನ 100 kg ಕೊಟ್ಟಿಗೆ ಗೊಬ್ಬರದಲ್ಲಿ ಬೆರೆಸಿ ಹೊಲಕ್ಕೆ ಬಿತ್ತಕ್ಕಿಂತ ಮುಂಚೆ ಅಥವಾ ನಾಟಿ ಮಾಡೋದಕ್ಕಿಂತ ಮುಂಚೆ ಬಳಸೋದ್ರಿಂದ ಮುಂದೆ ಬರ್ತಕ್ಕಂತ ಮಾರಕ ರೋಗ, ಉದಾಹರಣೆಗೆ ಸೊರಗು ರೋಗ ಅಂತೀವಿ ತರಕಾರಿಯಲ್ಲಿ, ಮೆಣಸಿನಕಾಯಿಯಲ್ಲಿ ಸೊರಗು ರೋಗ ಬಂತು ಅಂದ್ರೆ ಸಂಪೂರ್ಣ ಬೆಳೆ ನಾಶ ಆಗ್ತದೆ. ಅದು ಬಂದ ನಂತರ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಇವು. ಯಾಕಂದ್ರೆ ಶಿಲೀಂಧ್ರ ರೋಗಗಳು ಈ ಸೊರಗು ರೋಗ ಬಂದ ನಂತರ ನಾವು ಔಷಧಿ ಸಿಂಪಡಿಸಿ ಮಾಡ್ತೇವೆ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ನಾವು ಮಣ್ಣಿಗೆ ಉಪಚಾರ ಮಾಡ್ಬೇಕು, ಎರಡನೇದು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಭಾರಿ ಅನುಕೂಲ. ಓ ಹಾಗೆ, ಮಣ್ಣಿಗನ್ನು ಸಹಿತ ಕೊಡಬಹುದು ಅಂತ ಹೇಳಿದ್ರಿ. ಈಗ ಸಾಮಾನ್ಯವಾಗಿ ಡಾಕ್ಟರ್, ನೀವು ಒಬ್ಬ ತಜ್ಞರಾಗಿ ಮತ್ತೆ ನೀವು ಕ್ಷೇತ್ರಗಳಿಗೆ ಎಲ್ಲ ಭೇಟಿ ಕೊಡ್ತಾ ಇರ್ತೀರಾ, ರೈತರು ನಿಮ್ಮ ಜೊತೆಗೆ ಸಂಪರ್ಕದಲ್ಲಿ ಇರ್ತಾರೆ, ರೈತರಿಗೆ ಈ ತರದ ಬಳಕೆಯ ಕ್ರಮಗಳು ಇವತ್ತು ಜಾರಿಯಲ್ಲಿ ಇದಾವ, ಶಿಲೀಂಧ್ರ ಅವಶ್ಯಕಗಳ ಬಳಕೆ ಈಗ ನೋಡಿ ಇದ್ರ ಯಾವ ಪ್ರಮಾಣದಲ್ಲಿದೆ, ಸುಧಾರಣೆ ಆಗ್ತಾ ಇದೆಯಾ ರೈತರಲ್ಲಿ, ಇವುಗಳನ್ನೆಲ್ಲ ಬಳಕೆ ಮಾಡ್ತಾ ಇದ್ದಾರಾ ಹೇಗೆ? ಈಗ ಹೆಚ್ಚಾಗಿ ನಾವು ಏನಪ್ಪಾ ಅಂತಂದ್ರೆ ರೈತರಿಗೆ ಹೆಚ್ಚಿಗೆ ಅನುಕೂಲವಾಗುವಂತೆ ಉದಾಹರಣೆಗೆ ರೈತ ಸಂಪರ್ಕ ಕೇಂದ್ರ ಎಲ್ಲಾ ಪ್ರತಿಯೊಂದು ತಾಲೂಕಲ್ಲೂ ಪ್ರತಿಯೊಂದು ಹಳ್ಳಿಗೆ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರ ಅಂತ ಇದೆ. ಆ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಈ ಒಂದು ಟ್ರೈಕೋಡರ್ಮ ಒಂದು ಆಗ್ಲಿ ಸುಡೋಮನಸ್ ಲಭ್ಯತೆ ಬಹಳ ಇದೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ರೈತರು ಸಹ ಮನವರಿಕೆ ಮಾಡ್ಕೊಂಡಿದ್ದಾರೆ ಈ ಒಂದು ಟ್ರೈಕೋಡರ್ಮ ಲೇಪಿತ ಬೀಜವನ್ನ ಬಿತ್ತೋದ್ರಿಂದ ಈ ಸೊರಗು ರೋಗ ಆಗ್ಬೋದು ಅಥವಾ ಕೊಳೆ ರೋಗ ಆಗ್ಬೋದು, ಭತ್ತದಲ್ಲಿ ಕಾಂಡ ಕೊಳೆ ರೋಗ ಇರ್ಬೋದು, ಇವನ್ನೆಲ್ಲ ಶೇಂಗಾದಲ್ಲಿ ಮಾತ್ರ ಬಹಳ ಫಲಕಾರಿಯಾಗಿದೆ. ಈ ಒಂದು ಮಾಡೋದ್ರಿಂದ ಭಾರಿ ಅನುಕೂಲ ಐತಿ, ಅಂತ ರೈತರು ಬಹಳ ಒಂದು ನಿರ್ದಿಷ್ಟವಾದ ಒಂದು ಇಳುವರಿ ಮಟ್ಟದಲ್ಲೂ ಅವರು ಫಲಕಾರಿಯಾಗಿದ್ದಾರೆ. 100-ಕ್ಕೆ 100 ಯಾಕಂದ್ರೆ ಈ ಒಂದು ಶಿಲೀಂಧ್ರನಾಶಕಗಳ ಬಳಕೆ ಬಹಳ ಒಳ್ಳೇದು. ಡಾಕ್ಟರ್, ಈಗ ಸಾಮಾನ್ಯವಾಗಿ ರೈತರು ಈಗ ಈ ಬೇಸಿಗೆ ಬಂತು, ಈಗ ಭೂಮಿಯನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ಳುವಾಗ ಸಾಮಾನ್ಯವಾಗಿ ಹೊಲದಲ್ಲಿರ್ತಕ್ಕಂತ ಕಸವನ್ನ ಹೊಲದಲ್ಲೇ ಸುಡ್ತಾರೆ, ಬಹುಶಃ ಈ ಕೆಲವೊಂದು ರೋಗಗಳ ಮೊಟ್ಟೆಗಳು ಅವೆಲ್ಲ ಕೀಟಗಳು ರೋಗಾಣುಗಳ ಮೊಟ್ಟೆಗಳು ಇರಬಹುದು ಅನ್ನೋ ಕಾರಣಕ್ಕಾಗಿ ಸುಡ್ತಾರೆ. ಈ ಪದ್ಧತಿ ಎಷ್ಟು ಮಟ್ಟಿಗೆ ಸರಿ ಅಂತೀರಾ, ಮಾಡಬಹುದಾ ಅಥವಾ ಮಾಡಬಾರ್ದಾ? ಇದು ಹೊಲದಲ್ಲಿ ತ್ಯಾಜ್ಯ ವಸ್ತುಗಳನ್ನ ಸುಡೋದ್ರಿಂದ ನಮಗೆ ಅದು ಬಹಳ ಅಂದ್ರೆ ಅದು ಅಷ್ಟೊಂದು ಸಹಾಯ ಆಗೋದಿಲ್ಲ. ಯಾಕಂದ್ರೆ ಈ ಒಂದು ತ್ಯಾಜ್ಯ ವಸ್ತುಗಳನ್ನು ಸುಡೋದ್ಕಿಂತ ಈ ಮಣ್ಣಿನಲ್ಲಿ ಬೆರೆಸೋದ್ರಿಂದ ಆ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ, ಮಣ್ಣಿನ ಫಲವತ್ತತೆ. ಆಮೇಲೆ ರೋಗದ ಸೋಂಕಿಗೆ ಏನಪ್ಪಾ ಅಂತಂದ್ರೆ ರೋಗದ ಒಂದು ಸೋಂಕು ಇರ್ಬೋದು ಅಥವಾ ಹುಳುಗ ಕೀಟಗಳ ಮೊಟ್ಟೆಗಳಿರ್ಬೋದು ಇವು ಯಾವುದೇ ಕಾರಣಕ್ಕೆ ಬಿಸಿಲಿನ ತಾಪಕ್ಕೆ ಎಕ್ಸ್ಪೋಸ್ ಆದ್ರೆ ಬಾರಿ ಒಳ್ಳೇದು. ಈಗ ಹೌದು, ಅದಕ್ಕೆ ಮಾಗಿ ಉಳುಮೆ ಅಂತ ಹೇಳ್ತಿರ್ತೀನಿ ನೋಡಿ. ಮಾಗಿ ಉಳುಮೆ ಮಾಡೋದ್ರಿಂದ ಈ ರೋಗದ ಸೋಂಕು ಸೊರಗು ರೋಗದ ಸೋಂಕು ಇರ್ಬೋದು ಅಥವಾ ಮೊಟ್ಟೆಗಳು ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಈ ಒಂದು ಉಪಯೋಗ ಆಗ್ತದೆ. ಯಾಕಂದ್ರೆ ಎಲ್ಲ ಜೀವಕೋಶಗಳು ಅಂದ್ರೆ ಸೋಂಕು ಕೋಶಗಳು ಸತ್ತೋಗ್ತದೆ. ಎರಡನೇದೇನಪ್ಪ ಅಂತಂದ್ರೆ ಈ ಸುಡುವುದಕ್ಕಿಂತ ಏನಪ್ಪ ತ್ಯಾಜ್ಯ ವಸ್ತುಗಳನ್ನು ಮಣ್ಣಿನಲ್ಲಿ ಬೆರೆಸಿದಾಗ ಮಣ್ಣಿನ ಫಲವತ್ತತೆ ಹೆಚ್ಚಾಗೋದು ಕಂಡು ಬರ್ತದೆ, ಮಣ್ಣಿನ ಒಂದು ಗುಣಲಕ್ಷಣಗಳು ಹೆಚ್ಚಳ ಆಗುತ್ತೆ. ಉದಾಹರಣೆಗೆ ಅಂದ್ರೆ ಫರ್ಟಿಲಿಟಿ ಸ್ಟೇಟಸ್ ಇರ್ಬೋದು ಅಥವಾ ಮಣ್ಣಿನ ಸ್ಟ್ರಕ್ಚರ್ ಅಂದ್ರೆ ಬೇರು ಮುಂದೆ ಬೆಳೆ ಬೆಳಿತೀವಲ್ಲ ಆ ಬೇರು ಬೆಳಿಲಿಕ್ಕೆ ಬೇರು ಕೆಳಭಾಗದಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ, ಸುಡೋದ್ರಿಂದ ಅನುಕೂಲ ಇಲ್ಲ, ಅನುಕೂಲ ಆಗೋದಿಲ್ಲ. ಈಗ ಡಾಕ್ಟ್ರೆ, ರೋಗಗಳಿಗೆ ಅನುಸಾರವಾಗಿ ಯಾವ ಯಾವ ಬೆಳೆಗಳಲ್ಲಿ ಇವುಗಳನ್ನ ಬಳಸಬಹುದು? ಈಗ ಒಳ್ಳೆ ಪ್ರಶ್ನೆ, ಯಾಕಂದ್ರೆ ಈ ಕೆಲವು ರೈತರು ಎಲ್ಲಾ ಬೆಳೆಗಳಿಗೂ ಎಲ್ಲಾ ಟೈಪ್ ಮಾಡ್ಬೋದು ಅಂತಾರ. ಉದಾಹರಣೆಗೆ ನೋಡಿ, ನಾನು ಬೆಳೆಗಳಿಗೆ ಅನುಸಾರವಾಗಿ ಈಗ ಶೇಂಗಾದಲ್ಲಿ ಕಾಂಡಕೊಳ ರೋಗ ಅನ್ನೋದು ಬಹಳ ಪ್ರಸಿದ್ಧವಾದ ರೋಗ, ಮಾರಕ ರೋಗ. ಈ ಎಲ್ಲಾ ರೈತ ಬಂದವರು ಶೇಂಗಾ ಬೆಳೆಯಲ್ಲಿ ಈ ಒಂದು ರೋಗವನ್ನ ನಿರ್ವಹಣೆ ಮಾಡ್ಬೇಕು ಅಂತಂದ್ರೆ ಟ್ರೈಕೋಡರ್ಮ ಲೇಪಿತ ಒಂದು ಬೀಜವನ್ನ ಬಿತ್ತೋದು, ಮಣ್ಣಿಗೆ ಟ್ರೈಕೋಡರ್ಮ ಬೆರೆಸಿ ನಂತರ ಬೀಜೋಪಚಾರ ಮಾಡಿ ಬಿತ್ತೋದು ಬಹಳ ಅವಶ್ಯಕ. ಆಮೇಲೆ ಉದಾಹರಣೆ ತರಕಾರಿ ಬೆಳೆ, ಟೊಮ್ಯಾಟೊ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು ಅಥವಾ ಬದನೆ ಇರ್ಬೋದು, ಈ ಎಲ್ಲಾ ಬೆಳೆಗಳಿಗೂ ಸಹ ಬೀಜೋಪಚಾರ, ಟ್ರೈಕೋಡರ್ಮ ಬೀಜೋಪಚಾರ ಮಾಡುವುದು ಅವಶ್ಯಕ. ಇದರಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಸಸಿ ಕೊಳೆ ರೋಗ ಬರುತ್ತೆ, ಸೊರಗು ರೋಗ ಬರ್ತವೆ, ಮುಂದೆ ಬರ್ತಕ್ಕಂತ ಮಾರಕ ರೋಗಗಳಿಗೆ ಈ ಮುಂಜಾಗ್ರತೆಯಾಗಿ ನಾವು ಬೀಜೋಪಚಾರ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ ಅಂತ ಒಂದು ಅನಿಸಿಕೆ. ಮೂರನೇದನ ಅಂತಂದ್ರೆ ಕೆಲವರು ರೈತರು ಏನ್ ಮಾಡ್ತಾರೆ, ಈಗ ಸರ್ಕಾರಿ ಸಸಿಗಳನ್ನ ಪೋಲ್ಟ್ರಿಯಲ್ಲಿ ಬೆಳೀತಾರೆ, ಅಂತ ಒಂದು ರೈತರು ಏನ್ ಮಾಡ್ಬೇಕು, ಬೀಜೋಪಚಾರ ಮಾಡಿದ್ಮೇಲೆ ಪೋಲ್ಟ್ರಿಯಲ್ಲಿ ಬೆಳೆದ ನಂತರ ಸಸಿಗಳನ್ನ ಅದ್ದಿ ನಾಟಿ ಮಾಡೋದು ಬಹಳ ಒಳ್ಳೇದು. ಅದ್ದು ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಜೈವಿಕ ಪೀಡಿನಾಶಕಗಳ ಪಾತ್ರ ಬಹಳ ಮುಖ್ಯ ಅನ್ನುವಂತ ಮಾತನ್ನ ತಾವೇ ತಿಳಿಸಿದ್ರಿ ಈ ಕಾರ್ಯಕ್ರಮದಲ್ಲಿ. ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೂ ಮುಂಗಾರು ಬೆಳೆಯಲ್ಲಿ ರೋಗಗಳ ನಿರ್ವಹಣೆ, ಬೀಜೋಪಚಾರದ ಮಹತ್ವ ಈ ಕುರಿತು ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ವಿಜ್ಞಾನಿಗಳಾದ ಡಾಕ್ಟರ್ ಎಂಆರ್ ಗೋವಿಂದಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತದ ಬೆಳೆಗೆ ಬರುವ ಕಣೆಹುಳು ಬಾಧೆ ನಿಯಂತ್ರಣ ಕುರಿತು ಡಾಕ್ಟರ್ ಸುಜಯ್ ಹುರಳಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರೈತ ಬಂಧವರೇ, ಇದೀಗ ಕೃಷಿ ಗೀತೆಗಳು. ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವ ಘಾಷಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ